ಸೇಫ್ಟಿ, ಇಲ್ಲಾಂದ್ರೆ ಕ್ಲೀನ್ ಬೋಲ್ಡ್. ಅನ್ಆಥರೈಸ್ಡ್ ಪ್ಲಾಟ್ಫಾರ್ಮ್ಸ್ ನಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ನಷ್ಟ, ಮೋಸ ಅಥವಾ ಕಾನೂನು ಕ್ರಮದ ಭಯ ಅಂದ್ರೆ ನಷ್ಟದ ಹ್ಯಾಟ್ರಿಕ್. ಅದಕ್ಕೆ RBI ವೆಬ್ಸೈಟ್ಗೆ ಹೋಗಿ ಆಥರೈಸ್ ಲಿಸ್ಟ್ ತಿಳ್ಕೊಳ್ಳಿ. RBI ಹೇಳುತ್ತೆ, ಜಾಣರಾಗಿರಿ ಜಾಗರೂಕರಾಗಿರಿ. ಇದು ಆಕಾಶವಾಣಿ ಕಲಬುರಗಿ ನಿಲಯ. ಸಮಯ 6:51. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ರೂಪಕ ಕಲ್ಯಾಣ ರಾಜ್ಯ, ರಚನೆ ಮತ್ತು ಪ್ರಸ್ತುತಿ ಶಿವಕುಮಾರ್ ಸ್ವಾಮಿ ಎರ್ಬಾಗ್, ಕೊನೆಯಲ್ಲಿ ನಾವಲ್ಗಿಯ ಮಲ್ಲಪ್ಪ ಬಾಳಪ್ಪ ಹೋಗಾರ್ ಮತ್ತು ಸಂಘಟನೆಯಿಂದ ಸಂಬಳ ವಾದನ ಕೇಳುವಿರಿ. ಮೊದಲಿಗೆ ಕೆಲವು ಜಾಹೀರಾತುಗಳು. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನುಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ನಯಾ ಸೂರಜ ಲೇ ಡ್ರಗ್ಸ್ ಮುಕ್ತಿ ಪಾಯೆ, ನಾಲ್ಸಾ ಕಾ ಸಾಥ್ ಅಪ್ನಾಯೆ. ನಾಲ್ಸಾ ಕಿ ಡಾನ್ ಯೂನಿಟ್ ಸೆ ಸಂಬಂಧಿತ ಜಾನ್ಕಾರಿ ಕೆ ಲಿಯೆ ಕಾಲ್ ಕೀಜಿಯೆ 1500 ಪರ್. LIC ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. LIC ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ ಗಳಲ್ಲ. LIC ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ, ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಕೇಳೋಣ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣ ಅಂತ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ಮಳೆಯಾಗುವಂತಹ ಸಾಧ್ಯತೆಗಳು 10% ಅನ್ನುವಂತಹ ಒಂದು ಸೂಚನೆ ಅದ. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಂಡ್ರೂ ಸಹಿತ ಮಳೆಯ ಸಾಧ್ಯತೆಗಳು ಕಡಿಮೆ. ಒಂದು ವೇಳೆ ಮಧ್ಯಾಹ್ನದ ನಂತರ ಮೋಡ ಮುಸುಕಿದ ವಾತಾವರಣ, ಗುಡುಗು ಮಿಂಚಿನ ವಾತಾವರಣ ಕಂಡುಬಂತು ಅಂತಂದ್ರೆ ಸ್ಥಳೀಯ ವ್ಯತ್ಯಾಸಗಳಿಗೆ ಅನುಗುಣವಾಗಿ ಹಂಗಾಗಿರುವಂತಹ ಸಾಧ್ಯತೆಗಳು ಇರ್ತವ. ಅದಕ್ಕಾಗಿ ತಾವು ಜಾಗೃತರಾಗಿರಬೇಕು. ಸಿಡಿಲು ಬಿರುಸಾದಂತಹ ಮಳೆ ಗಾಳಿಯಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ರೂಪಕ ಕಲ್ಯಾಣ ರಾಜ್ಯ, ರಚನೆ ಮತ್ತು ಪ್ರಸ್ತುತಿ ಶಿವಕುಮಾರ ಸ್ವಾಮಿ ಯರ್ಬಾಕ್. ಕೇಳಿ ರೂಪಕ ಕಲ್ಯಾಣ ರಾಜ್ಯ. ಸಾಮಾಜಿಕ ಸ್ಥಿತಿಗತಿಗಳು ಅಸ್ತವ್ಯಸ್ತಗೊಂಡು ಜನಜೀವನದಲ್ಲಿ ಏರುಪೇರಾದಾಗ ಸಮಾಜ ಸುಧಾರಕರು ತಲೆ ಎತ್ತಿ ಸಾಮಾಜಿಕ ಸುವ್ಯವಸ್ಥೆಯನ್ನು ನೆಲೆಗೊಳಿಸುತ್ತಾರೆ. ಕಾಲಕ್ಕೆ ತಕ್ಕಂತೆ ವಿಚಾರಧಾರೆಯನ್ನು ಹೊಸ ನಿಟ್ಟಿನಲ್ಲಿ ಸ್ವಚ್ಛ ಸಮಾಜವನ್ನು ನಿರ್ಮಿಸಿ ಅವರು ಕ್ರಾಂತಿ ಪುರುಷರು, ಯುಗ ಪುರುಷರು ಎನ್ನಿಸಿಕೊಳ್ಳುತ್ತಾರೆ. ಅಂತಹ ಲೋಕದ ಒಳಿತಿಗಾಗಿ ಶ್ರಮಿಸಿದ ಕಾರಣ ಪುರುಷರಲ್ಲಿ ಬಸವಣ್ಣನವರ ಸ್ಥಾನಮಾನಗಳು ಗಮನಾರ್ಹವಾಗಿವೆ. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಕಳಚೂರೆ ಅರಸು ಬಿಜ್ಜಳನ ಪ್ರಧಾನಿಯಾಗಿದ್ದ ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ, ಸರ್ವ ಶೋಷಣೆಗಳಿಂದಲೂ ಮುಕ್ತವಾದ, ಸರ್ವ ಸ್ವಾತಂತ್ರ್ಯ, ಸಮಾನತೆ, ಸೌಹಾರ್ದತೆಗಳ ಅಡಿಗಲ್ಲಿನ ಮೇಲೆ ನಿಂತ ಕಲ್ಯಾಣ ರಾಜ್ಯವನ್ನು ಅವರು ಕಟ್ಟಲು ಬಯಸಿದರು. ಬಸವಣ್ಣನವರ ಕಲ್ಯಾಣ ರಾಜ್ಯದ ಕಾರ್ಯಸೌಧ ಧರ್ಮದ ತಳಹದಿ ಹಾಗೂ ಮಹಾಮಾನವೀಯತೆಯ ಭದ್ರ ಬುನಾದಿಯ ಮೇಲೆ ನಿಂತಿದೆ. ದಯೆ, ದಾನ, ಸಮಭಾವ, ಸತ್ಪ್ರೇಮ, ಶ್ರದ್ದೆ ಹೀಗೆ ಹಲವು ಉದಾತ್ತ ತತ್ವಗಳನ್ನೊಳಗೊಂಡ ಧರ್ಮ ಸರ್ವರಿಗೂ ಸರ್ವ ವಿಧದಿಂದಲೂ ಅವಶ್ಯಕವಾಗಿದ್ದು ತಮ್ಮ ವಚನವೊಂದರಲ್ಲಿ ಹೀಗೆ ಹೇಳಿದ್ದಾರೆ. ದಯವಿಲ್ಲದ ಧರ್ಮ ದಯವಿಲ್ಲದ ಧರ್ಮ ಯಾವುದೆಯ ದಯವಿಲ್ಲದ ಧರ್ಮ ಯಾವುದೆಯ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವಿಲ್ಲದ ಧರ್ಮ ಯಾವುದೆಯ ದಯವಿಲ್ಲದ ಧರ್ಮ ಯಾವುದೆಯ ಧರ್ಮದ ಮೂಲವೈಯಾ ಹೌದು, ಮಾನವೀಯತೆಗೆ ಮೂಲ ದಯೆ. ಅದು ಇದ್ದಾಗಲೇ ವ್ಯಕ್ತಿಯು ಸಮಾಜದ ಚಿಂತನೆ ಮಾಡುವನು. ಶತಶತಮಾನಗಳಿಂದಲೂ ನೊಂದ ಎದೆಗಳಲ್ಲಿ ಆತ್ಮವಿಶ್ವಾಸ ಚಿಗುರಿಸುವ ಕಾಯಕ ಬಸವಣ್ಣನವರು ಕೈಗೊಂಡರು. ರಾಷ್ಟ್ರ ನಿರ್ಮಾಣದಲ್ಲಿ ಪ್ರತಿಯೊಬ್ಬ ಪ್ರಜೆಯ ಪಾತ್ರ ಅತಿ ಪ್ರಮುಖವಾದದ್ದು. ರಾಷ್ಟ್ರದಲ್ಲಿ ಪ್ರಜೆಗಳು ರಾಷ್ಟ್ರದ ನಾಡಿಗಳಿದ್ದಂತೆ. ರಾಷ್ಟ್ರದ ಉನ್ನತಿ ಹಾಗೂ ಅವನತಿಗೆ ಆ ರಾಷ್ಟ್ರದ ಪ್ರಜೆಯೇ ಕಾರಣ. ಆ ವಿಚಾರವನ್ನರಿತ ಬಸವಣ್ಣನವರು ವ್ಯಕ್ತಿಯ ಬೆಳವಣಿಗೆಗೆ, ಅವರ ವ್ಯಕ್ತಿತ್ವದ ವಿಕಾಸಕ್ಕೆ ತಮ್ಮ ಕಲ್ಯಾಣ ರಾಜ್ಯದಲ್ಲಿ ಹೆಚ್ಚಿನ ಮಹತ್ವ ಕೊಟ್ಟರು. ಬಾಳುವ ಬಾಳನ್ನು ಬೆಳಗಿಸಿಕೊಳ್ಳುವ ಸುಲಭ ಮಾರ್ಗ ತಮ್ಮ ವಚನವೊಂದರಲ್ಲಿ ಹೀಗೆ ಹೇಳಿದ್ದಾರೆ. ಇತರರನ್ನು ತಿದ್ದಲು ಹೊರಡುವ ಮುನ್ನ ತಮ್ಮನ್ನು ತಾವು ತಿದ್ದಿಕೊಳ್ಳಬೇಕು ಎಂಬುದು ಬಸವಣ್ಣನವರ ಆಶಯ. ಅದಕ್ಕಾಗಿಯೇ ಅವರು ಆಗ್ರಹಪೂರ್ವಕವಾಗಿ ಹೀಗೆ ಹೇಳುತ್ತಾರೆ. ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ಲೋಕದ ಡೊಂಕ ನೀವೇಗೆ ತಿದ್ದುವಿರಿ, ಲೋಕದ ಡೊಂಕ ನೀವೇಗೆ ತಿದ್ದುವಿರಿ. ಬಸವಣ್ಣನವರು ಒಂದು ಶ್ರೇಷ್ಠ ರಾಜ್ಯ ರಚನೆಗೆ ಕೈ ಹಾಕಿದವರು. ಎಲ್ಲಿಯವರೆಗೆ ಸಮಾಜದಲ್ಲಿ ವರ್ಣಭೇದ, ವರ್ಗಭೇದ, ಜಾತಿ ಭೇದಗಳು ಇರುವವೋ ಅಲ್ಲಿಯವರೆಗೆ ಸಮಾಜದ ಪ್ರಗತಿ ಅಸಾಧ್ಯವೆಂದು ಬಗೆದು ಶೋಷಿತರ, ಅವಕಾಶ ವಂಚಿತರ, ದೀನ ದಲಿತರ ಧ್ವನಿಯಾಗಿ ನಿಂತು ಅವರನ್ನು ಮೇಲೆತ್ತಲು ಟೊಂಕ ಕಟ್ಟಿದರು. ಬಸವಣ್ಣನವರ ಅಭಿಪ್ರಾಯದಲ್ಲಿ ದೇವರ ದೃಷ್ಟಿಯಲ್ಲಿ ಎಲ್ಲಾ ಮಾನವರು ಸಮಾನರು. ಅವರಲ್ಲಿ ಹುಟ್ಟಿನ ಮೇಲಾಗಲಿ ಉದ್ಯೋಗದ ಮೇಲಾಗಲಿ ಭೇದವೆಣಿಸಕೂಡದು. ಯಾವುದೇ ರಾಜ್ಯದ ಕ್ಷೇಮವು ನಾವು ಸಮಾಜದ ಕಳಪೆಯೆಂದು ಕರೆಯುವ ವರ್ಗದಿಂದ ಮೂಡಿಬರಬೇಕೇ ಹೊರತು ಸಮಾಜದ ಮೇಲ್ಮಟ್ಟದಿಂದ ಅಲ್ಲ ಎಂಬ ಆಧಾರದ ಮೇಲೆ ಕಲ್ಯಾಣ ರಾಜ್ಯ ಸ್ಥಾಪಿಸಲು ಅನುವಾದರು. ಬಸವಣ್ಣನವರು ಯಾವುದೊಂದು ಕಾನೂನು ನಿಯಮ ರೂಪಿಸಿ ಆ ನಿಟ್ಟಿನಲ್ಲಿ ಸಾಗಬೇಕೆಂದು ಒತ್ತಡ ಹೇರದೆ ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ನಿಯಂತ್ರಿಸಬೇಕೆಂಬ ಮನೋಭಾವ ತಾಳದೆ ಅವರುಗಳ ಮನ ಪರಿವರ್ತಿಸಿ ಆ ನಿಯಮಗಳನ್ನು ಅವರ ಹೃದಯ ಪೂರ್ವಕವಾಗಿ ಒಪ್ಪುವಂತೆ ಮಾಡಿ ಆ ನಿಟ್ಟಿನಲ್ಲಿ ಜನಸಮೂಹ ಸಾಗರವನ್ನು ಮುನ್ನಡೆಸಿದರು. ಒಮ್ಮೆ ಬಸವಣ್ಣನವರು, ದಂಡನಾಯಕರಾದ ಕಸಪಯ್ಯನವರು ಹಾಗೂ ಬಿಜ್ಜಳರು ಮಾತನಾಡುತ್ತಾ ಕುಳಿತಾಗ ಮಾತಿನ ನಡುವೆ ಜನಶಕ್ತಿಯ ಹಾಗೂ ನಾಯಕತ್ವದ ಮಾತು ಬಂದು ಕಸಪಯ್ಯ ಹೇಳತೊಡಗಿದರು. ಜನಶಕ್ತಿಯನ್ನು ಕೇಂದ್ರೀಕರಿಸಿ ಪೂರ್ಣ ಹಿಡಿತದಲ್ಲಿಟ್ಟುಕೊಳ್ಳುವುದೇ ನಿಜವಾದ ನಾಯಕತ್ವ. ಕಸಪಯ್ಯ ಹೇಳಿ ಪ್ರಭು. ನೀವು ಹೇಳುವುದೆಲ್ಲ ಸರಿ, ಆದರೆ ಈ ಜನಶಕ್ತಿಯನ್ನ ಕೇಂದ್ರೀಕರಿಸುವ ಬಗ್ಗೆ ನಾನು ಹೇಳಲೆ ಪ್ರಭು. ಹೇಳಿ ಬಸವರಸರೆ. ಕಸಪಯ್ಯನವರು ಹೇಳಿದಂತೆ ಜನಶಕ್ತಿಯನ್ನು ಕೇಂದ್ರೀಕರಿಸಿ ಅದನ್ನು ದಮನಗೊಳಿಸಿ ಹಿಡಿತದಲ್ಲಿಟ್ಟುಕೊಳ್ಳುವುದು ಒಂದು ತರಹದ ನಾಯಕತ್ವ. ಆದರೆ ಜನಶಕ್ತಿಯನ್ನು ಜಾಗೃತಗೊಳಿಸಿ ಮತ್ತು ಅದನ್ನು ಪ್ರಚೋದಿಸಿ ಉಮ್ಮಕಗೊಳಿಸುವುದರಲ್ಲಿಯೇ ನಾಯಕತ್ವದ ಹಿರಿಮೆ ಇದೆ ಎಂದು ನನಗೆ ಅನಿಸುತ್ತದೆ. ಆದರೆ ಜನಶಕ್ತಿಯನ್ನು ಉನ್ಮುಖಗೊಳಿಸುವ ಬಗೆ ಹೇಗೆ? ಎಲ್ಲರಲ್ಲೂ ಸಮಾನವಾಗಿರುವ ದೈವಿಕ ಶಕ್ತಿಯನ್ನು ಅವರ ಅರಿವಿಗೆ ತಂದುಕೊಟ್ಟು ಅವರ ಆತ್ಮಶಕ್ತಿಯನ್ನು ಪ್ರಚೋದನೆಗೊಳಿಸುವುದರ ಮೂಲಕ. ಬಸವರಸರೇ, ಇದು ಆದರ್ಶವಾಗಬಹುದು ಅಷ್ಟೇ, ಸಾಧಿಸುವುದು ಸಾಧ್ಯವಿಲ್ಲ. ಹಾಗೆ ಹೇಳಬೇಡಿ ಕಸಪ್ಪಯ್ಯನವರೇ, ಸಾಧ್ಯವಿಲ್ಲವೆಂದು ನಾನು ಹೇಳಲಾರೆ. ಆದರೆ ಇಂದಿನ ಸಾಮಾಜಿಕ ಸ್ಥಿತಿಯಲ್ಲಿ ಬಹಳ ಕಷ್ಟ ಎಂದು ನಾನೂ ಕೂಡ ಒಪ್ಪಿಕೊಳ್ಳುತ್ತೇನೆ. ಸಮಾಜವನ್ನು ಹಲವು ಹಂತಗಳಾಗಿ ಹರಿದು ಹಂಚುವ ನೀತಿಯ ತಳಹದಿಯ ಮೇಲೆ ಕಟ್ಟಲಾಗಿದೆ. ಅದು ಭದ್ರವಾಗಿರುವವರೆಗೂ ಜನಶಕ್ತಿಯನ್ನು ಜಾಗೃತಗೊಳಿಸುವುದು ಕಷ್ಟ. ಜನಶಕ್ತಿ ಎಚ್ಚರಗೊಂಡಿತೆಂದರೆ ಈ ಸಂಪ್ರದಾಯಗಳು ಅಲ್ಲಾಡುತ್ತವೆ. ನನಗೆ ಅನಿಸುತ್ತದೆ, ನಿಜವಾದ ನಾಯಕತ್ವ ಇರುವುದು ಈ ಸಂಪ್ರದಾಯಗಳ ಬೇರನ್ನು ಅಲ್ಲಾಡಿಸಿ ಪರೋಕ್ಷ ಜೀವಿಗಳನ್ನು ಕಿತ್ತೆಸೆದು ಜೀವರಸವನ್ನು ಹೀರುವ ತಾಯಿ ಬೇರನ್ನು ಬಲಗೊಳಿಸುವುದರಲ್ಲಿ. ಬಹಳ ಒಳ್ಳೆಯ ಮಾತು ಬಸವರಸರೆ. ಮೂಲಭೂತವಾದ ಸಮಸ್ಯೆಯ ಬೇರುಗಳನ್ನೇ ಹಿಡಿದು ನೀವು ಮಾತನಾಡಿದಿರಿ. ಸಾಮಾಜಿಕ ಜೀವನದಲ್ಲಿ ಜಾತಿ ಪದ್ಧತಿ, ಮೇಲು ಕೀಳು ಎಂಬ ತಾರತಮ್ಯ ಭಾವ ಪರಾಕಷ್ಟತೆಯ ತಲುಪುವುದರೊಂದಿಗೆ ಅವರು ಪರಂಪರಾಗತರಾಗಿ ಬಂದ ವೃತ್ತಿಗಳನ್ನೇ ಕೈಗೊಳ್ಳಬೇಕಾಯಿತು. ಇದು ಆದರ್ಶ ಸಮಾಜಕ್ಕೆ ಕಂಟಕಪ್ರಾಯವಾಗಿ ತೋರಿತು. ಅದಕ್ಕಾಗಿ ಬಸವಣ್ಣನವರು ಜಾತಿ ಪದ್ಧತಿಯನ್ನು ಖಂಡಿಸಿದರು. ಮಾನವರೆಲ್ಲರೂ ಸಮಾನರು, ಮೇಲು ಕೀಳು ಎಂಬ ತಾರತಮ್ಯ ಸಲ್ಲದು ಎಂದರು. ಅದಕ್ಕಾಗಿ ಅವರು ವಿಶ್ವ ಮಾನವ ಮನೋಭಾವನೆಯನ್ನು ಬೆಳೆಸಿಕೊಳ್ಳಲು ಹೇಳಿದರು. ಎಲ್ಲ ಜಾತಿ ಮತ ವರ್ಗಗಳ ಜನರನ್ನು ಅಪ್ಪಿಕೊಂಡ ಬಸವಣ್ಣನವರು ಜಾತ್ಯತೀತ ಸಮಾಜವೊಂದನ್ನು ನಿರ್ಮಾಣ ಮಾಡತೊಡಗಿದರು. ಬಸವಣ್ಣನವರು ಸಮಾಜದಲ್ಲಿ ಸಮತೆಯ ತತ್ವವನ್ನು ಸಾರಿದಂತೆ ಸ್ವಾತಂತ್ರ್ಯ ತತ್ವವನ್ನು ಎತ್ತಿಹಿಡಿದರು. ಸ್ತ್ರೀಯರು ಪುರುಷರಿಗೆ ಸರಿಸಮಾನರು ಎಂದು ಸಾರಿದರು. ಅವರು ಸಹ ತಮ್ಮ ವ್ಯಕ್ತಿತ್ವವನ್ನು ಸರ್ವಾಂಗೀಣವಾಗಿ ವಿಕಸಿಸಿಕೊಳ್ಳಬೇಕೆಂದು ಹೇಳಿದರು. ಹೀಗೆ ಸ್ತ್ರೀಯರ ಸಾಮಾಜಿಕ ಸ್ಥಾನಮಾನಗಳನ್ನು ಹೆಚ್ಚಿಸಿದರು. ಬಸವಣ್ಣನವರು ಕನಸುಗಾರರಲ್ಲ, ಅತ್ಯಂತ ವಾಸ್ತವವಾದಿ ಮತ್ತು ಪ್ರಯೋಗಶೀಲರೂ ಹೌದು. ಹಾಗಾಗಿಯೇ ಕಾಯಕ ಮತ್ತು ದಾಸೋಹಗಳ ಮೂಲಕ ಕಲ್ಯಾಣ ರಾಜ್ಯ ಕಟ್ಟಲು ಪ್ರಯತ್ನಿಸಿದ ರಾಷ್ಟ್ರ ನೇತಾರರು. ಕಾಯಕವೇ ಕೈಲಾಸವೆಂದರು. ಇದು ರಾಷ್ಟ್ರಕ್ಕೆ, ಸಮಾಜಕ್ಕೆ ಧಾರ್ಮಿಕ ಮತ್ತು ಆರ್ಥಿಕ ಸ್ಥಿರತೆಯನ್ನು ತಂದುಕೊಡುತ್ತದೆ. ಈ ಕಾಯಕ ತತ್ವವು ಕಲ್ಯಾಣ ರಾಜ್ಯಕ್ಕೆ ಮಾರ್ಗದರ್ಶಕವಾಗಿದೆ. ಕಲ್ಯಾಣ ರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ದುಡಿಯಲೇಬೇಕು. ದುಡಿಯದೇ ಇರುವವನಿಗೆ ಈ ರಾಜ್ಯದಲ್ಲಿ ಅನುಮತಿಯಿಲ್ಲ. ಬಹುಜನ ನಿರುದ್ಯೋಗಿಗಳಾಗಿದ್ದ ರಾಜ್ಯದಲ್ಲಿ ಹೊಸ ಹುಟ್ಟು ಮೈದೂರದು. ಲೋಕದ ಕಣ್ಣಿನಲ್ಲಿ ಅದು ಕೀಳಾಗುವುದು. ಕಾಯಕದಲ್ಲಿ ಮೇಲು ಕೀಳುಗಳಿಲ್ಲ. ಸತ್ಯ ಶುದ್ಧವಾದ ಕಾಯಕವು ವ್ಯಕ್ತಿಯ ಬಾಳನ್ನು ಬೆಳಗಿಸಿ ಸಮಾಜವನ್ನು, ರಾಷ್ಟ್ರವನ್ನು ಶ್ರೀಮಂತನನ್ನಾಗಿಸಿ ಮಾಡುವುದು ಎಂದು ಅರಿತಿದ್ದ ಬಸವಣ್ಣನವರು ಸುಭದ್ರ ಸುವ್ಯವಸ್ಥೆಯ ಕಲ್ಯಾಣ ರಾಜ್ಯಕ್ಕೆ ಜೀವಾಳವೇ ಈ ಕಾಯಕ ತತ್ವ ಎಂದರು. ಸಹಕಾರ ತತ್ವದಲ್ಲಿ ಬಸವಣ್ಣನವರು ಮನುಷ್ಯ ಸ್ವಾರ್ಥಿಯಾಗದೆ ಇತರರೊಂದಿಗೆ ಕೂಡಿ ತಿನ್ನುವ, ಬಾಳುವ, ಸದಾಚಾರಿಯಾಗಿ, ದಾಸೋಹಿಯಾಗಿ ಬದುಕಬೇಕು ಎಂದು ಈ ತತ್ವವನ್ನು ಕಾಗೆ ಕೋಳಿಗಳ ನಿದರ್ಶನದ ಮೂಲಕ ಸೊಗಸಾಗಿ ತಿಳಿ ಹೇಳುತ್ತಾರೆ. ಕಾಗೆ ಒಂದ ಗುಣ ಕಂಡರೆ ಕರೆಯದೇ ತನ್ನ ಬಳಗವನು, ಕಾಗೆ ಒಂದ ಗುಣ ಕಂಡರೆ ಕರೆಯದೇ ತನ್ನ ಬಳಗವನು. ತಿನ್ನುವ ಬುದ್ಧಿ ಮಾನವನಿಗೆ ಬಂದಂದೇ ಕಲ್ಯಾಣ ಸಿದ್ಧಿ. ಬಸವಣ್ಣನವರು ತಮ್ಮ ಚಿಂತನೆಗೆ ಯಾವ ರಂಗವನ್ನೇ ಬಳಕೆ ಮಾಡಿಕೊಂಡರೂ ಅದರಲ್ಲಿ ಕಾರ್ಯಾಚರಣೆಗೆ ಅವಕಾಶವನ್ನು ಕಲ್ಪಿಸುತ್ತಾರೆ. ಆದುದರಿಂದ ಅವರದು ಕೇವಲ ಆಲೋಚನೆಯ ಕ್ರಿಯೆಯಲ್ಲ, ಅನುಷ್ಠಾನದ ಕ್ರಿಯೆಯಿತ್ತು. ಹೌದು, ಈ ಕಾಯಕ ತತ್ವ, ದಾಸೋಹ ತತ್ವ ಎಷ್ಟು ಫಲಪ್ರದವಾಗಿ ಆಚರಣೆಯಲ್ಲಿ ಬಂತೆಂದರೆ, ಸಮಾಜ ಅದೆಷ್ಟು ಸಂತೃಪ್ತಿಯಿಂದ ಬದುಕತೊಡಗಿತೆಂದರೆ, ಬಸವಣ್ಣನವರು ಬೇಡುವವರಿಲ್ಲದೆ ಬಡವನಾದೆ ಎಂದು ನುಡಿಯುವಂತಾಯಿತು. ಒಮ್ಮೆ ಬಸವಣ್ಣನವರ ನವ ಸಮಾಜದ ನಿರ್ಮಾಣ ಏಳಿಗೆ ಪ್ರಗತಿಯನ್ನು ಸಹಿಸದ ಆಸ್ಥಾನದ ಮಂತ್ರಿಗಳು ಇವರ ಮೇಲೆ ಆರೋಪ ಹೊರಿಸುತ್ತಾರೆ. ಮಹಾಸ್ವಾಮಿ, ಪ್ರಧಾನಿಗಳು ಧರ್ಮಬಾಹಿರ ಆಡಳಿತ ನಡೆಸುತ್ತಿರುವುದರಿಂದ ನಮ್ಮ ನಾಡು ಗಂಭೀರ ಬರಗಾಲಕ್ಕೆ ತುತ್ತಾಗುವುದರಲ್ಲಿ ಅನುಮಾನವೇ ಇಲ್ಲ. ಬೇಕಾದ್ರೆ ಮಾಧವ ಮಂತ್ರಿಯನ್ನು ಕೇಳಿ. ಹೌದು ಹೌದು ಪ್ರಭು, ಇದು ಸತ್ಯವಾದದೆ. ಬಸವಣ್ಣನವರೇ, ಇದಕ್ಕೆ ತಾವೇನನ್ನುವಿರಿ? ಯಾವುದು ಸನಾತನ ಸಂಪ್ರದಾಯ, ಅದರ ವಿರುದ್ಧ ನಡೆಯುತ್ತಿರುವ ರಾಜ್ಯಾಡಳಿತ ಯಾವುದು, ಇಲ್ಲದೇ ಇರುವ ಭೀಕರ ಬರಗಾಲ ಯಾವುದು, ಇವೆಲ್ಲ ಒಂದಕ್ಕೊಂದು ಸಂಬಂಧವಿಲ್ಲದ ಅಸಂಬದ್ಧ ಆರೋಪಗಳು ಪ್ರಭು. ಇದು ಅಸಂಬದ್ಧವಲ್ಲ ಪ್ರಭು, ಸುಸಂಬದ್ಧವಾದುದು. ಹೇಳಿ ನಿಮ್ಮಿಬ್ಬರದು, ಬಸವಣ್ಣನವರ ಮೇಲಿನ ನಿಮ್ಮ ಆರೋಪಗಳೇನು? ನಾಡಿನ ಕ್ಷೇಮಕ್ಕಾಗಿ ನಾನು ಪ್ರತಿಯೊಂದು ಹಳ್ಳಿ ಪಟ್ಟಣ ನಗರಗಳಲ್ಲಿ ದೇವ ದೇವತೆಗಳಿಗಾಗಿ ಗುಡಿಗಳನ್ನು ನಿರ್ಮಿಸಿ ಅವುಗಳಿಗೆ ದತ್ತಿದಾನಗಳನ್ನು ಕೊಡಿ ಎಂದರೆ ಖಂಡಿತ ಸಾಧ್ಯವಿಲ್ಲವೆಂದು ನಿರಾಕರಿಸಿದರು. ಪ್ರಭು, ಇದು ಧರ್ಮಬಾಹಿರ ಆಡಳಿತವಲ್ಲವೇ? ಏಕೆ ಎಂದು ತಮ್ಮನ್ನು ಕೇಳಬಹುದೇ? ಪ್ರಭು, ಬೊಕ್ಕಸದ ಹಣದಿಂದ ನಾಡಿನ ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕಲ್ಲದೆ ಇನ್ನಿತರ ಕಾರ್ಯಗಳಿಗೆ ಬಳಸಕೂಡದು. ಈ ಬೊಕ್ಕಸದ ಹಣದಿಂದ ಜನಪರ ಕಾರ್ಯಗಳಾದ ಬೆಳೆಗೆ ನೀರಾವರಿ ಯೋಜನೆ, ಪ್ರಯಾಣಕ್ಕೆ ಮಾರ್ಗಗಳ ನಿರ್ಮಾಣ, ಬಡ ಮಕ್ಕಳಿಗೆ ವಿದ್ಯಾಕೇಂದ್ರದ ಸ್ಥಾಪನೆ ಮಾಡುವುದು ಉಚಿತವೆಂದು ತಿಳಿಸಿದೆ. ಜನಹಿತ ಕಾರ್ಯಗಳನ್ನು ಮಾಡಲು ಏನಾದರೂ ಯೋಜನೆಗಳಿದ್ದರೆ ಅದನ್ನು ಕೊಡಿ ಎಂದು ಕೇಳಿದ್ದು ಧರ್ಮಬಾಹಿರವೇ ಪ್ರಭು? ಬಸವರಸರೇ, ನೀವು ಹೇಳುವುದು ಯೋಗ್ಯವಾಗಿದೆ. ನಿಮ್ಮ ನಿಲುವು ಧರ್ಮ ಸಮ್ಮತವಾಗಿದೆ. ವಿಷ್ಣುಪಂಥರೇ, ನಿಮ್ಮ ಆರೋಪ? ನಮ್ಮ ನಾಡಿನ ಶಾಂತಿ ನೆಮ್ಮದಿಗಾಗಿ ಯಜ್ಞ ಯಾಗಾದಿಗಳನ್ನು ನಡೆಸಲು ದದಿ, ಕ್ಷೀರ, ಘೃತ ಮುಂತಾದ ವಸ್ತುಗಳು ಅಗ್ನಿಗೆ ಹಾಗೂ ಆಹುತಿ ಕೊಡಲು ಪ್ರಾಣಿಗಳನ್ನು ಕೇಳಿದರೆ? ಖಂಡಿತ ಬೇಡವೆಂದೇ ಮಹಾಪ್ರಭು, ಇದು ಸಲ್ಲದ ಆಚರಣೆ. ನಾಡಿನ ಜನತೆಯ ಬೆವರು ಸುರಿಸಿ ಸಲ್ಲಿಸಿದ ತೆರಿಗೆ ಹಣದಿಂದ ತುಂಬಿದ ಬೊಕ್ಕಸದ ಅಪವ್ಯಯಕ್ಕೆ ನಡೆಮುಡಿ ಹಾಸಿದಂತೆ ಈ ಕಾರ್ಯಗಳು ಪ್ರಭು. ಹಾಲನ್ನೇ ಕಾಣದ ಲಕ್ಷೋಪಲಕ್ಷ ಕಂದಮ್ಮಗಳಿಗೆ ಸಲ್ಲಬೇಕಾದ ಹಾಲು, ತುಪ್ಪ, ಮೊಸರು ಅಗ್ನಿಗೆ ಆಹುತಿ ಕೊಡುವುದೇ? ದಯವೇ ಧರ್ಮದ ಮೂಲವಾಗಿರುವಾಗ ಸಾಧು ಪ್ರಾಣಿಗಳ ಬಲಿಯಿಂದ ನಾಡಿನ ಕಲ್ಯಾಣವೆಂತು ಪ್ರಭು. ಇಂತಹ ಅನುತ್ಪಾದಕ ಕಾರ್ಯಗಳಿಂದ ರಾಜ್ಯದ ಬೊಕ್ಕಸ ಬರಿದಾಗುತ್ತದೆ, ವಿನಃ ಅದರಿಂದ ಯಾವ ಪುರುಷಾರ್ಥವೂ ಸಾಧನೆಯಾದಂತಾಗದು. ರಾಜ್ಯ ಭಂಡಾರವು ಜನಪರ ಕಾರ್ಯಗಳಿಗೆ ವಿನಿಯೋಗವಾದರೆ ದೇಶದಲ್ಲಿ ಶಾಂತಿ ನೆಮ್ಮದಿ ನೆಲೆಗೊಂಡು ಪ್ರಜೆಗಳು ಸದಾಚಾರ ಸಂಪನ್ನರಾಗಿ ನಾಡು ಪ್ರಗತಿಪಥದಲ್ಲಿ ಸಾಗುವುದು ಪ್ರಭು. ಬಸವರಸರೇ, ನಿಮ್ಮ ವಿಚಾರಗಳು, ನೀವು ಹೇಳಿದ ನಿಲುವುಗಳು ನಮಗೆ ಸಮ್ಮತವಾಗಿವೆ. ಬಸವಣ್ಣನವರ ಕಲ್ಯಾಣ ರಾಜ್ಯದ ನಿರ್ಮಾಣಕ್ಕೆ ಮಹತ್ವದ ಪಾತ್ರ ವಹಿಸಿದ್ದು ವಿಚಾರ ವೇದಿಕೆಯಾದ ಅನುಭವ ಮಂಟಪ. ಇದು ಕಲ್ಯಾಣ ರಾಜ್ಯದ ಕನಸು ಕಂಡವರ ಆ ಕನಸು ನನಸಾಗಲು ತಮ್ಮನ್ನು ತಾವು ಸಮರ್ಪಿಸಿಕೊಂಡು ದುಡಿಯುವ ಸೇವಾ ವ್ಯಕ್ತಿಗಳ ಒಕ್ಕೂಟವಾಗಿತ್ತು. ಇಲ್ಲಿ ಸಮಾಜ ರಚನೆ, ವ್ಯಕ್ತಿತ್ವ ಶುದ್ಧಿಯ ಬಗ್ಗೆ ನಿತ್ಯ ಚರ್ಚೆ ನಡೆಯುತ್ತಿತ್ತು. ಇಲ್ಲಿ ಎಲ್ಲರ ಉದ್ದೇಶ ಒಂದೇ: ಸ್ವಸ್ಥ ಸುಂದರ ವ್ಯಕ್ತಿತ್ವ ನಿರ್ಮಾಣ, ದೋಷರಹಿತ ಸರ್ವ ಸಮಾನತೆಯುಳ್ಳ ಸಮಾಜ ನಿರ್ಮಾಣ. ಬನ್ನಿ, ಅನುಭವ ಮಂಟಪದಲ್ಲಿ ಅದು ಚರ್ಚೆ ಆರಂಭವಾಗಿಯೇ ಬಿಟ್ಟಿದೆ. ಆ ಗದ್ದುಗೆಯ ಮೇಲೆ ಅಲ್ಲಮ್ಮ ಪ್ರಭು ಆಸೀನರಾಗಿದ್ದಾರೆ. ಎಡಬಲದಲ್ಲೆಲ್ಲ ಬಸವಣ್ಣ, ದೇವರ ದಾಸಿಮಯ್ಯ, ಸಿದ್ದರಾಮ, ಅಕ್ಕ ಮಹಾದೇವಿ, ಹರಳಯ್ಯ, ಮಧುವರಸ, ಶೀಲಾ, ಶೀಲವಂತ, ರಾಯಮ್ಮ ಮುಂತಾಗಿ ಅನೇಕ ಶರಣ ಶರಣೆಯರು ಕುಳಿತಿದ್ದಾರೆ. ಶಾಂತಿ ಶಾಂತಿ ಶರಣ ಶರಣೆಯರೇ, ಶಿಸ್ತು ಇರಲಿ. ಅನುಭವ ಮಂಟಪದ ಮೊದಲ ಪಾಠವೇ ಶಿಸ್ತಲ್ಲವೇ? ಶಾಂತರಾಗಿ ಕುಳಿತುಕೊಳ್ಳಿ. ಶರಣ ಶರಣೆಯರೇ, ಈ ಹಿಂದೆ ನಾವು ಹಲವಾರು ವಿಷಯಗಳ ಕುರಿತು ಈ ಅನುಭವ ಮಂಟಪದಲ್ಲಿ ಚರ್ಚಿಸಿದ್ದೇವೆ. ಬಸವಣ್ಣನವರ ಕನಸಿನಂತೆ ಈ ಸಮಾಜ ನಿರ್ಮಾಣಗೊಳ್ಳುತ್ತಿರುವುದು ನಮಗೆಲ್ಲರಿಗೂ ಸಂತೋಷ ತರುತ್ತಿದೆ. ಹರಳಯ್ಯನವರೇ, ನಿಮ್ಮ ಮುಖ ನೋಡಿದರೆ ನಿಮಗೇನೋ ಸಂದೇಹ ಕಾಡುತ್ತಿದೆ ಎನ್ನುವಂತಿದೆ, ಏನು ಹೇಳಿ? ಹೌದು ಪ್ರಭು, ಬಸವಣ್ಣನವರಿಂದ ಲೋಕ ಉದ್ಧಾರವಾಯಿತು, ಬದುಕು ಹಸನಾಯಿತು. ಶಿವಶರಣರೆಲ್ಲರೂ ಸಮಾನರು ಎಂದು ಹೇಳಿ 108 ಜಾತಿಗಳನ್ನು ಒಂದು ಮಾಡಿದ್ದಾರೆ. ಅಣ್ಣನವರು ಮಾಡಿ ತೋರಿದ ಈ ಕಾರ್ಯ ಸಮಾಜದಲ್ಲಿ ಬೇರೂರಬೇಕು ಪ್ರಭು. ಬಸವಣ್ಣನವರೇ, ಹರಳಯ್ಯನವರ ಮಾತಿಗೆ ನೀವೇನು ಹೇಳ್ತೀರಿ? ಪ್ರಭು, ಲಿಂಗ ಜಾತಿ ಭೇದವಿಲ್ಲದೆ ಸರ್ವ ಸಮಾನತೆಯನ್ನು ಪೋಷಿಸುವ ಮತವೇ ಸದ್ಧರ್ಮ, ಅದುವೇ ವಿಶ್ವಧರ್ಮ. ಈ ಜಾತಿ ಭೇದದಿಂದಾಗಿ ಸಮಾಜದಲ್ಲಿ ಏಕತೆ ಶಾಂತಿ ನೆಲೆಸುವುದಿಲ್ಲ ಪ್ರಭು. ಚನ್ನಬಸವಣ್ಣ, ನಿಮ್ಮ ಅಭಿಪ್ರಾಯ ಏನು? ಹೌದು, ಅಣ್ಣನವರ ಮಾತೆಂದೂ ಹುಸಿಯಾಗದು. ಸಮಾಜದ ಸಕಲ ಅನಿಷ್ಟಗಳಿಗೆ ಜಾತಿಯೇ ಮೂಲ. ಪ್ರಭು, ಕುಲ ಜಾತಿ ಸೂತಕವಿಲ್ಲ, ನಡೆ ನುಡಿ ಶುದ್ಧವಾಗಿರುವವನೇ ಕುಲಜ. ಹೌದು ಚೆನ್ನಯ್ಯನವರೇ, ಹೌದು. ಮಹಾದೇವಿ ಅಕ್ಕ, ಇಂತಹ ವಿಷಯಗಳನ್ನು ಚರ್ಚಿಸುವಾಗ ನೀನು ಸುಮ್ಮನಿರುವುದೆ? ಪ್ರಾಣಕ್ಕೆ ಲಿಂಗಕುಲ ಭೇದವುಂಟೆ, ಹತ್ತೆಂಟು ಕುಲ ಲೋಕಕ್ಕೆ ಕಂಟಕ ಪ್ರಭು. ಇಂಥ ತಾಯಂದಿರನ್ನ ಪಡೆದ ಮನುಕುಲ ಧನ್ಯ ಬಸವಣ್ಣನವರೇ. ಪ್ರಭು, ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಪ್ರಭು, ಕುಲಜರು. ಮಧುವರಸರೇ, ನೀವು ಏನೋ ಹೇಳಲು ಬಯಸುತ್ತಿರುವಂತಿದೆಯಲ್ಲ, ಏನು ಹೇಳಿ. ಪ್ರಭು, ನಾನು ಶರಣರ ನುಡಿಯನ್ನರಿಯಲಾರದೆ ಅಂಧನಾಗಿದ್ದೆ. ಅಣ್ಣ ಬಸವಣ್ಣನವರ ಉಪದೇಶಕ್ಕೆ ಕಿವುಡನಾಗಿದ್ದೆ. ಶರಣ ಶರಣೆಯರ ವಿವೇಕದಿಂದ ನನ್ನ ವಿವೇಕ ಬರಳಿದೆ. ನನ್ನ ಮನೋರಥ ಸಿದ್ಧಿಸುವಂತೆ ಆಶೀರ್ವದಿಸು ಗುರುವೆ. ಏನು ಹೇಳಿ ಮಧುವರಸರೇ, ನಿಮ್ಮ ಮನೋರಥ ಏನು? ಪ್ರಭು, ಮಧುವರಸರ ಮನೋರಥ ನಾನು ಹೇಳಲೇ? ಆಗಲಿ ಬಸವಣ್ಣ, ನೀವೇ ಹೇಳಿ. ಶರಣರ ಸತ್ಯವನ್ನು ನಿತ್ಯ ಮಾಡಿ ಜಗತ್ತಿಗೆ ತೋರಬೇಕೆಂಬುದು ಹರಳಯ್ಯ ಮಧುವರಸರ ಹಂಬಲ. ಅಸ್ಪೃಶ್ಯತೆಯನ್ನು ಭಂಗಗೊಳಿಸಿ ಜಾತೀಯತೆಯನ್ನು ತೊಲಗಿಸಲು ಮಧುವರಸರ ಮಗಳನ್ನು ಹರಳಯ್ಯನವರ ಮಗನಿಗೆ ಮದುವೆ ಮಾಡಬೇಕೆನ್ನುವ ಆಕಾಂಕ್ಷೆ ಇವರದು. ಸಂತೋಷ. ಇವರಿಚ್ಛೆ ನೆರವೇರುವಂತೆ ಇವರ ಬದುಕು ಜಗಕ್ಕೆ ಮಾದರಿಯಾಗುವಂತೆ ಹರಿಸು ಪ್ರಭು. ಆಗಲಿ ಆಗಲಿ ಬಸವಣ್ಣ, ಇವರ ತ್ಯಾಗ ಜಗತ್ತಿಗೆ ಆದರ್ಶವಾಗಲಿ, ಅಸ್ಪೃಶ್ಯತೆಗೆ ಬೆಂಕಿ ಬೀಳಲಿ, ಜಾತೀಯತೆ ನಿರ್ಮೂಲವಾಗಲಿ, ಲೋಕಕ್ಕೆ ಶಾಂತಿ ಸುಖ ದೊರೆಯಲಿ. ಕೇಳಿದಿರಾ, ಇದೇ ಅನುಭವ ಮಂಟಪದ ಹಿರಿಮೆ. ಬಸವಣ್ಣನವರು ಸಾಧಿಸಿದ್ದು ಬೋಧಿಸಿದ್ದು ಕಲ್ಯಾಣ ರಾಜ್ಯ. ಇದು ಯಾವುದೊಂದು ಮತ ಪಂಥಕ್ಕೆ ಪರಿಮಿತವಾದುದಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ದೈವಿ ಪ್ರಜ್ಞೆ, ಸಾಮಾಜಿಕ ಪ್ರಜ್ಞೆಯು ಸಮಸಮವಾಗಿ ಬೆಳೆದು ಬಲಿಯಬೇಕೆಂಬುದು ಬಸವಣ್ಣನವರ ಸಂದೇಶ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಇದು ಅವರ ಕಲ್ಯಾಣ ರಾಜ್ಯದ ಉಸಿರಾಗಿತ್ತು. ಇದುವರೆಗೆ ಕಲ್ಯಾಣ ರಾಜ್ಯ ರೂಪಕ ಕೇಳಿದಿರಿ. ರಚನೆ ಮತ್ತು ಪ್ರಸ್ತುತಿ ಶಿವಕುಮಾರ್ ಸ್ವಾಮಿ ಯರಬಾಗ್, ನಿರೂಪಣೆ ನೀರಜಾ ಕಾರಟಗಿ ಹಾಗೂ ಶಿವಕುಮಾರ್ ಬೆಳ್ಳಿ. ಭಾಗವಹಿಸಿದ್ದವರು ಮಧುಸೂದನ್ ತೆಂಗ್ಲಿಕರ್, ಸೋಮಶೇಖರ್ ರುಳಿ, ರಾಜೇಂದ್ರ ಕುಲಕರ್ಣಿ, ನಾಗಭೂಷಣ ಗೌಡ, ಲಕ್ಷ್ಮೀಕಾಂತ್ ಪಾಟೀಲ್, ಬಸವರಾಜೇಶ್ವರಿ ಹಿರೇಮಠ್, ಅಂಬಿಕಾ ಹಿರೇಮಠ್, ಮಹೇಶ್ ಪಾಟೀಲ್, ಶ್ರೀಶೈಲ್ ಮದಾನಿ ಮತ್ತು ಶಂಕರ್ ಬಾಬು ರೆಡ್ಡಿ. ವಚನಗಳನ್ನು ಹಾಡಿದವರು ವೀಣಾ ಮರ್ಡೂರ್, ಎಂಎಸ್ ಶೀಲಾ, ಕೆಎಸ್ ಸುರೇಖ, ಪಿಆರ್ ಛಾಯಾ ಹಾಗೂ ವಾಗ್ದೇವಿ ಮಧುಸೂದನ್. ಸಂಕಲನ ಲಕ್ಷ್ಮೀಕಾಂತ್ ಪಾಟೀಲ್ ಮತ್ತು ಶಿವಕುಮಾರ್ ಸ್ವಾಮಿ. ನಿರ್ಮಾಣ ಅಂಜನಾ ಯಾಜ್ಞೋ. ಈಗ ಕೇಳೋಣ ನಾವಲ್ಗಿಯ ಮಲ್ಲಪ್ಪ ಬಾಳಪ್ಪ ಹೋಗರ್ ಮತ್ತು ಸಂಗಡಿಗರಿಂದ ಸಂಬಳ ವಾದನ.